ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಕೊಪ್ಪಳ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ಒಳಗೆ ಮಳೆಯಾಗುವ ಸಾಧ್ಯತೆಗಳು ಶೇಕಡ 80%, ರಾಯಚೂರು ಜಿಲ್ಲೆ ಒಳಗೆ 65%, ವಿಜಯಪುರ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 85%, ಯಾದಗಿರಿ ಜಿಲ್ಲೆ ಒಳಗೆ 75% ಮತ್ತು ಬಳ್ಳಾರಿ ಜಿಲ್ಲೆ ಒಳಗೆ ಶೇಕಡ 70% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರುತ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಪಶುಪಾಲನೆ ಆಧಾರಿತ ನಾಟಕ ಪೈಲ್ವಾನ್ ಪರ್ಸಪ್ಪ, ರಚನೆ ರಮೇಶ್ ಬಿಕೆ, ನಿರ್ಮಾಣ ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಸೋಮಶೇಖರ್ ಎಸ್ ರುಳಿ. ಕೇಳಿ ನಾಟಕ ಪೈಲ್ವಾನ್ ಪರ್ಸಪ್ಪ. ನಮ್ಮ ಪರಸಪ್ಪ ಪೈಲ್ವಾನು, ಇವನಣ್ಣ ಸುತ್ತೂರು ಹಳ್ಳಿಗಳಲ್ಲಿ, ಇವ ಭಾರಿ ಹೆಸರಣ್ಣ ಸುತ್ತೂರು ಹಳ್ಳಿಗಳಲ್ಲಿ, ಇವ ಭಾರಿ ಹೆಸರಣ್ಣ ತಂದಾನ ತಾನನ ತಂದಾನ ತಂದಾನ ತಾನನ ತಂದಾನ ಪೈಲ್ವಾನು ಪರಸಣ್ಣ ಇವ ಭಾರಿ ಹೆಸರಣ್ಣ ಸಣ್ಣ ಇವ ಭಾರಿ ಹೆಸರಣ್ಣ. ಜಬರ್ದಸ್ತ್ ಆಯ್ತು ನೋಡಪ್ಪ, ಬಸ್ಗೆ ಹೊಡೆಯೋದು ಏನು ನನ್ನಂತ ಪೈಲ್ವಾನ. ಅಲ್ಲ ಇವ ನಾಗೇ ಇನ್ನ ಹಾಲೇ ತರ್ಲಿಲ್ಲಲ್ಲ. ಏ ನಾಗು, ಏ ನಾಗ್ಯಾ ಹೇಳ್ರಿ ಮಾಲಕ್ರೆ, ಇನ್ನ ಕರ ಬಿಟ್ಕೊಂಡಿಲ್ಲ ಏನ? ಬಂದ್ರಿ ಮಾಲಕ್ರೆ. ಈ ಆಕಳ ಯಾಕೋ ಒದಿಲಕ್ ಹತ್ತಿದ್ರಿ? ಅವರಿಗೆ ಹಾಲ್ ಬಿಟ್ಕೊಳ್ಳಿಕ್ಕೆ ತ್ರಾಸ ಆಗ್ಲಕ್ ಹತ್ತಿದ್ರಿ. ಈಗರಿ ಮಾಲಕ್ರೆ ಹಾಲ್ ತಗೋರಿ. ತಾತ ಬೈಗೊಂದು ಬಳೆಗೊಂದು ಬಿಂದಿಗೆ ಹಸಿ ಹಾಲು, ಬೈಗೊಂದು ಬೆಳಗೊಂದು ಬಿಂದಿಗೆ ಹಸಿ ಹಾಲು, ಬೈಗೊಂದು ಬೆಳೆಗೊಂದು ಬಿಂದಿಗೆ ಹಸಿ ಹಾಲು. ಪಾಪಣ್ಣನ ಹೊಟ್ಟೆ ಪಾಲು, ಪಾಪಣ್ಣನ ಹೊಟ್ಟೆ ಪಾಲು ತಂದಾನ ತಾನನ ತಂದಾನ ತಾನ ತಂದಾನ ತಾನನ ತಂದಾನ ತಾನ ಬೈಗೊಂದು ಬೆಳಗೊಂದು ಬಿಂದಿಗೆ ಹಸು ಹಾಲು, ಬೈಗೊಂದು ಬೆಳಗೊಂದು ಬಿಂದಿಗೆ ಹಸು ಹಾಲು. ಪಾಪಣ್ಣನ ಹೊಟ್ಟೆ ಪಾಲು, ಪಾಪಣ್ಣನ ಹೊಟ್ಟೆ ಪಾಲು ಇವ ನಮ್ಮ ಪಾಪಣ್ಣ, ಇವ ನಮ್ಮ ಪಾಪಣ್ಣ. ಕಟ್ಟು ಮಸ್ತ ನೋಡಣ್ಣ, ಕಟ್ಟು ಮಸ್ತ ಆಳಣ್ಣ, ಕಟ್ಟು ಮಸ್ತ ಆಳಣ್ಣ. ಅಲ್ಲೋ ನಗೆ, ಹಾಲು ಸ್ವಲ್ಪ ಕಮ್ಮಿ ಅವಲ್ಲ. ಹ್ಮ್, ಯಾಕೋ ಇವತ್ ನಮ್ ಗೌರಿ ಆಕಳ ಹಾಲ್ ಕಡಿಮ್ ಕೊಟ್ಟದ. ಕರ ಬಿಟ್ಕೊ ಮುಂದ ಒಂದೇ ಸಾವನ್ ಒದರ್ಲಿಕತ್ತಿದ್ಲು, ಬೆದಿಗ್ ಬಂದಿರ್ಬೇಕಂತ ಕಾಣಿಸ್ತದ. ಹಂಗ ಅದಕ್ಕ ಹಾಲು ಕಮ್ಮಿ ಕೊಟ್ಟದ್ ಬಿಡು. ಹ್ಮ್ ಅಲ್ಲ ನೀವು ಸ್ವಲ್ಪ ಹಾಲು ಇಟ್ಟುಕೊಂಡು ನನಗ ದಿನ ಕೊಡಷ್ಟು ಕೊಡಬೇಕಾಗಿತ್ತು. ಸ್ವಲ್ಪ ಹಾಕಿಟ್ಕೊಳ್ಳಿ, ಅಷ್ಟು ನಿನ್ಗ ಕೊಡ್ತೀನಿ. ನನ್ ಮಕ್ಳಿಗೆ ಇರ್ದಿದ್ರು ಚಿಂತೆ ಇಲ್ಲ. ಅಲ್ಲ ಅಲ್ಲ, ಈ ರೀತಿ ಮೈ ಗಟ್ಟು ಮುಟ್ಟಿ ಇರ್ಬೇಕಂದ್ರೆ ಪ್ರತಿದಿನ ಹಸಿ ಹಾಲು ಕಮ್ಮಿ ಆಗಲಾರ್ದಂಗ ಕುಡಿಬೇಕು. ಹೌದೌದು ಗೊತ್ತ. ಹಿಂಗ ಹಾಲು ಕುಡ್ದಿದ್ರಿಂದನೇ ಈ ಸಾರಿ ಕುಸ್ತಿ ಒಳಗ ಬೆಳ್ಳಿಗದ ಬೆಳ್ಳಿಗದ ಗೆದ್ದೀನಿ. ಹಾ ಹಾ, ನಿನ್ನ ಬೆಳ್ಳಿಗದೆಯಿಂದೇನ್ ಹೊಟ್ಟಿ ತುಂಬತದ? ಬ್ಯಾರೆ ಏನಾರ ಕೆಲಸ ಮಾಡಂದ್ರ ಬರೀ ಮೈ ಬೆಳೆಸದ್ರಾಗ ಹೊತ್ತು ಕಳೀತಿ. ಏನಾಗಪ್ಪ? ಏನ್ರೇವ? ಗೌರಿಗೆ ದವಕಾನಿ ಕರ್ಕೊಂಡು ಹೋಗಿ ಗರ್ಭ ಕಟ್ಸ್ಕೊಂಡ್ ಬಾ. ಆಯ್ತ್ರೇವ್ ಅವ್ರ. ಏನಾಗ್ಯ? ನಿಂದೆಲ್ಲ ಕೆಲಸ ಮುಗಿಸಿ ತಯಾರಾಗು, ನಾನು ಬರ್ತೀನಂತ. ಇಬ್ರು ಕಲ್ತೆ ಹೋಗಮು. ಹಂಗೆ ಆಗ್ಲಿ ಅಪ್ಪ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ. ಹಾ ನಮಸ್ಕಾರಪ್ಪ ಸಿದ್ದಣ್ಣ. ಏನು ನಿನ್ನೆತ್ತು ಆರಾಮದ ಇಲ್ಲ? ಇಲ್ರಿ ಸಾಹೇಬ್ರ. ಹಾ, ನಿನ್ನೆಯಿಂದ ಯಾಕೋ ಮೇವ್ ತಿನ್ನುವಲ್ದ್ರಿ, ಸ್ವಲ್ಪ ನೋಡ್ಬರ್ರಿ ಸಾಹೇಬ್ರ. ಅಲ್ಲ, ಇವನ ಪೈಲ್ವಾನ್ ಪರ್ಸಪ್ಪಣ್ಣ ಹೊಂಟನಲ್ಲ ಸಾಹೇಬ್ರ. ಸಾಹೇಬ್ರ, ಪೈಲ್ವಾನ್ ಪರ್ಸಪ್ಪ ಆಕಳು ಹೊಡ್ಕೊಂಡು ಈ ಕಡೆ ಬರ್ಲಿಕ್ಕತ್ತಂಗ್ ಕಾಣಿಸ್ತದ್ರಿ. ಅವನು ಭಾರಿ ಜಬರ್ದಸ್ತಿರಿ ಸಾಹೇಬ್ರ. ಬಂದವನ ತನ್ನ ಆಕಳು ಮೊದಲು ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾನ್ರಿ ಸಾಹೇಬ್ರ. ಸಾಹೇಬ್ರ, ನೀವು ಮಾತ್ರ ನನ್ನ ದನ ಮೊದಲು ನೋಡ್ಬೇಕ್ರಿ. ನೀವು ಹೇಳಿದ್ರೆ ಕೇಳ್ತಾನ್ರಿ ಅವ. ಆಯ್ತು ಬಿಡ ಸಿದ್ದಣ್ಣ, ನೀ ಮೊದ್ಲು ಬಂದಿಯಲ್ಲ, ನೀ ಏನು ವಿಚಾರ ಮಾಡಬೇಡ. ನಿನ್ನ ಎತ್ತ ಮೊದಲು ನೋಡ್ತೀನಂತ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ. ಹಾ ನಮಸ್ಕಾರ ಪಾ ಪರಸಪ್ಪ. ಏನ್ ಸುದ್ದಿ? ಏನಿಲ್ರಿ ಸಾಹೇಬ್ರ. ನಮ್ಮ ಆಕಳು ಗೌರಿ ನಿನ್ನೆ ರಾತ್ರಿಯಿಂದ ಒಂದೇ ಸಮನೆ ಒದರ್ಲಿಕ್ ಹತ್ತಾಳ್ರಿ. ಬೆದಿಗ್ ಬಂದದ ಅಂತ ಅನಸ್ತು, ಅದಕ್ಕ ಹೊಡ್ಕೊಂಡು ಬಂದೀನ್ರಿ. ಹೌದಾ? ಆಯ್ತು ನೋಡೋಣಂತ. ಈ ಸಿದ್ದಣ್ಣಗ ಏನೋ ಹೊಲಕ್ ಹೋಗುದಂತ, ಅವನ ಎತ್ತ ಮೊದ್ಲು ನೋಡ್ತೀನಿ, ಆಮ್ಯಾಲ ನಿನ್ನ ಆಕಳು ನೋಡ್ತೀನಂತ. ಯಾಕೋ ಸಿದ್ದೆ ಅವಸರದನ ನಿನಗ? ಏ ಸಾಹೇಬ್ರ, ನಂದೇನ್ ಅವಸರ ಇಲ್ಲ ಬಿಡ್ರಿ. ಮೊದಲ ಪರಸಪ್ಪಣ್ಣನ ಆಕಳು ನೋಡಿ ಕಳಿಸ್ರಿ. ಪಾಪ ಪೈಲ್ವಾನ್ರಿಗೆ ಗರಡಿ ಮನೆಗೆ ಹೋಗ್ಲಿಕ್ಕೆ ಟೇಮ್ ಆಗ್ತದೋ ಏನೋ. ಇರ್ಲಿ ಬಿಡು ಸಿದ್ದಣ್ಣ, ಹಂಗಲ್ಲ ಪರಸಪ್ಪ. ಹೇಳ್ರಿ ಡಾಕ್ಟರ್ ಸಾಹೇಬ್ರ. ನಿನ್ನ ಆಕಳು ನೆರಳಿಗೆ ಸ್ವಲ್ಪ ಸುಧಾರಿಸಿಕೊಳ್ಳಿ, ಕೃತಕ ಗರ್ಭಧಾರಣೆ ಮಾಡುವುದಕ್ಕೆ ಅನುಕೂಲ ಆಗ್ತದೆ. ಹಲೋ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ, ನಾ ಶಿವಾನ್ ಗೌಡ್ರಿ. ನಮಸ್ಕಾರ ರೀ ಗೌಡ್ರ, ಹೇಳ್ರಿ ಏನ್ ಸುದ್ದಿ? ಸರ್, ನಮ್ಮ ಆಕಳ ಇದದ್ರಿ. ಇದದ? ಹೂನ್ರಿ. ಯಾವಾಗೀತು? ನಿನ್ನೆ ರಾತ್ರಿ ಬಾರ ಆಗಿತ್ರಿ ಸರ್. ಓಹೋ. ಮಾಸ ಇನ್ನ ಬಿದ್ದಿಲ್ಲ ನೋಡ್ರಿ ಸರ್. ನಿನ್ನೆ ರಾತ್ರಿ ಇದದ, ಮಾಸ ಇನ್ನ ಬಿದ್ದಿಲ್ಲ? ಹೌದ್ರಿ ಸರ್. ಮತ್ತ ಮಾಸ ನಾವೇ ಎಳೆದ್ಬಿಡ್ರಿ. ಅಲ್ರಿ ಗೌಡ್ರ, ನೀವೇ ಮಾಸ ಎಳಿಬಹುದು ಅಂತಂದ್ರ ನನಗೆ ಯಾಕೆ ಫೋನ್ ಮಾಡಿದ್ರಿ? ಹಂಗೇನಿಲ್ರಿ ಡಾಕ್ಟರ್ ಸಾಹೇಬ್ರ, ನಿಮ್ಗ ಕೇಳೋಣ ಅಂತ ಫೋನ್ ಮಾಡಿದ್ದೆ. ಆಗ್ಲಿ ಆಗ್ಲಿ, ಹಂಗೆಲ್ಲ ನೀವೇ ಮಾಸ ತೆಗಿಬಾರ್ದು. ಆಕಳಿಗೆ ನಿಮ್ ಮನುಷ್ಯನ್ ಕೊಟ್ಟು ಕಳಿಸ್ಕೊಡ್ರಿ, ಇಲ್ಲಿ ಏನ್ ಮಾಡ್ಬೇಕಂತ ನಾ ನೋಡ್ತೀನಂತ. ಆಯ್ತ್ರಿ ಸರ್, ನಾ ಮನುಷ್ಯ ಕೊಟ್ಟು ಕಳಿಸ್ತೀನ್ರಿ. ಮತ್ತ ಕರುಕ ಗಿಣ್ಣದ ಹಾಲು ಕುಡಿಸ್ಬೇಕೇನ್ರಿ? ಏನು ಕರುವಿಗೆ ಇನ್ನೂ ಗಿಣ್ಣದ ಹಾಲು ಕುಡಿಸಿಲ್ಲ ನೀವು? ಏನ್ರಿ ಗೌಡ್ರ, ನೀವು ತಿಳಿದವರಾಗಿ ಹಿಂಗ್ ಮಾಡಿದ್ರ ಹೆಂಗ? ಹುಟ್ಟದ ಕೂಡ್ಲೆ ಅದಕ್ಕೆ ಗಿಣ್ಣದ ಹಾಲು ಕುಡಿಸ್ಬೇಕೇನ್ರಿಪ್ಪ? ಈಗ ಬಹಳ ತಡ ಆಯ್ತು, ಆದ್ರೂ ಇರ್ಲಿ, ನೀವೇನ್ ಮಾಡ್ರಿ ಈಗ, ಆಕಳ ಮೈ ಕೆಚ್ಚಲ ಚಲೋ ಹೊತ್ತಿನಾಗೆ ಬಿಸಿನೀರ್ಲೆ ತೊಳಸ್ರಿ. ಆಯ್ತ್ರಿ. ಸ್ವಚ್ಛ ಮಾಡಿ ಕರುವಿಗೆ ಗಿಣ್ಣದ ಹಾಲು ಕುಡಿಸಿ ಆಮ್ಯಾಲ ಅದನ್ನ ಇಲ್ಲಿ ಕಳಿಸ್ರಿ. ನಾ ಪರೀಕ್ಷೆ ಮಾಡಿ ನೋಡ್ತೀನಿ. ಡಾಕ್ಟರ್ ಸಾಹೇಬ್ರ, ಯಾರದ್ರಿ ಫೋನ್? ಅದೇ ನಮ್ಮ ಮರುತೂರು ಶಿವಣ್ಣಗೌಡ್ರದು. ಪರಸಪ್ಪ, ಅವ್ರ ಆಕಳು ನಿನ್ನೆ ರಾತ್ರಿ ಕರು ಹಾಕ್ಯದಂತ, ಮಾಸ್ ಹಾಕಿಲ್ಲ, ಮತ್ತ ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಫೋನ್ ಮಾಡಿದ್ರು ನೋಡು. ಹೌದ್ರಿ, ಅದ್ರಾಗ ಏನದ್ರಿ ಮಹಾ ಕೆಲಸ? ಇಳಿ ಬಿದ್ದು ಮಾಸ ಒಂದ್ ಕಟಿಗೆಗೆ ಸುತ್ತಕೊಂಡು ಎಳದ್ರ ಬಂದ್ ಬಿಡ್ತದ್ರಿ. ಹೋದ ಶ್ರಾವಣದಾಗ ನಮ್ಮ ಇನ್ನೊಂದ್ ಆಕಳ ನಿಂಗಿ ಆರನೇ ತಿಂಗಳದಾಗ ಕಂದ್ ಹಾಕಿತ್ತು, ಅವಾಗ ಮಾಸೆ ಬೀಳಿಲ್ರಿ. ನಾ ಹಂಗೆ ಮಾಡಿದ್ರಿ ಡಾಕ್ಟರ್ ಸಾಹೇಬ್ರ, ಒಂಚೂರು ಜೋರ ಜಗದ ಮಾಸ ತಾನಾಗಿ ಕಿತ್ತು ಬಂತು ನೋಡ್ರಿ. ಏ ಪರಸಪ್ಪ, ಹಂಗೆಲ್ಲ ಕೈ ಒಳಗ ನೀವೇ ಎಳಿಬಾರ್ದಪ್ಪ ಮಾಸನ. ಹಂಗ್ ಮಾಡಿದ್ರೆ ಏನಾಗ್ತದ, ಆಕಳ ಗರ್ಭಕೋಶಕ್ಕ ಹಾನಿ ಆಗ್ತದ. ಅಲ್ಲದೆ ಕೆಲವೊಮ್ಮೆ ಏನಾಗ್ತದ ಅಂತಂದ್ರ ಬ್ರುಸೆಲ್ಲಾದಂತಹ ರೋಗಗಳಿಂದ ಆಕಳು ಕಂದ ಹಾಕಿದ್ರ ಆ ರೋಗ ಮಾಸನ್ನ ಮುಟ್ಟಿದವರಿಗೂ ಬರುವ ಸಾಧ್ಯತೆ ಇರ್ತದ, ಇದು ಗೊತ್ತಿರಲಿ ನಿಮಗ? ಅದು ಎಂತ ರೋಗ ರೀ ಸಾಹೇಬ್ರ? ಯಾವ ರೋಗನೂ ಬರಂಗಿಲ್ಲ ಬಿಡ್ರಿ ಡಾಕ್ಟರ್ ಸಾಹೇಬ್ರ, ನಾ ಇಂಥವು ಅದೆಷ್ಟು ಮಾಡಿನೋ ಏನೋ. ಡಾಕ್ಟರ್ ಸಾಹೇಬ್ರ, ಹ್ಮ್, ನಮ್ ಮಾಲಕರದ ಆಕಳ ಕಟಾಂಜನದೊಳಗೆ ಹಾಕಿನ್ರಿ. ಹೌದಾ? ಹಂಗಾದ್ರ ನಡ್ರಿ, ಆಕಳ ಪರೀಕ್ಷೆ ಮಾಡ್ತೀನಂತ. ಪರ್ಸಪ್ಪ ಹೇಳ್ರಿ ಡಾಕ್ಟರ್ ಸಾಹೇಬ್ರೆ. ಈ ಬಿಲ್ ತಗೋಯ್ದು ಕೃತಕ ಗರ್ಭಧಾರಣ ಮಾಡಿದ್ದು ತರ್ರಿ ಡಾಕ್ಟರ್ ಸಾಹೇಬ್ರೆ. ಅನ್ನಂಗ ಸಾಹೇಬ್ರೆ, ಗರ್ಭ ಕಟ್ಟತದಲ್ರಿ, ಯಾಕಂದ್ರೆ ಹಾಲು ಕಮ್ಮಿ ಆಗೋ ಮೊದಲೇ ಇದು ಮತ್ತೊಮ್ಮೆ ಗರ್ಭ ಆಗಿಬಿಟ್ರೆ ನಂಗೆ ಬಹಳ ಖುಷಿ ಆಗ್ತದ್ರಿ. ಯಾಕಂದ್ರೆ ದಿನಾಲು ಮುಂಜಾನೆ ಸಂಜೆಗೆ ಒಂದೊಂದು ಸೇರ್ ಹಸಿ ಹಾಲು ಕುಡಿಲಿಲ್ಲ ಅಂದ್ರ ನನಗೆ ಸಮಾಧಾನ ಆಗಂಗಿಲ್ರಿ ಡಾಕ್ಟರ್ ಸಾಹೇಬ್ರೆ. ಹೌದಲ್ಲ ಮತ್ತೆ? ಕುಸ್ತಿ ಆಡ್ಲಿಕ್ಕೆ ತಾಕತ್ ಬೇಕಲ್ರಿ. ಖರೆ, ಮೊನ್ನೆ ಜೇವರಿಗೆ ಜಾತ್ರೆಯಾಗ ಕುಸ್ತಿ ಆಟದಾಗ್ರಿ ಕೊಲ್ಲಾಪುರ ಕಲ್ಲಪ್ಪನ ಸೋಲಿಸಿ ಬೆಳ್ಳಿ ಗದ ಗೆದ್ದೀನ್ರಿ, ಬೆಳ್ಳಿ ಗದ. ಸಾಹೇಬ್ರ, ಪೇಪರ್ನಾಗೆಲ್ಲ ಬಂದಿತ್ತು, ನೀವು ನೋಡಿರ್ಬೇಕು ನೋಡ್ರಿ. ನೋಡಿನ್ ನೋಡಿನ್ ಪರ್ಸಪ್ಪ, ಮತ್ತ ನಿನ್ನಿಂದ ನಮ್ಮ ಊರಿಗೆ ಎಂತ ದೊಡ್ಡ ಕೀರ್ತಿ ಅಂತ. ಅಲ್ಲ, ಒಂದ್ ಹೇಳ್ತೀನಿ ಮಾತು ಪರ್ಸಪ್ಪ. ಹೇಳ್ರಿ. ನೀ ಹಾಲು ಕುಡಿ, ಎಷ್ಟು ಬೇಕಾದಷ್ಟು ಹಾಲು ಕುಡಿ. ಬ್ಯಾಡ ಅನ್ನೋದಿಲ್ಲ ನಾನು, ಆದ್ರ ಹಾಲನ್ನ ಚಲೋತ್ನಾಗಿ ಕಾಯಿಸಿ ಆ ನಂತರ ಆರಿಸಿ ಕುಡಿಬೇಕು. ಹಂಗ ಹಸಿ ಹಾಲನ್ನು ಕುಡಿದ್ರ ರೋಗಗಳು ಬರ್ತಾವಪ್ಪ. ಅಂದ್ರ ನಾವ್ ಹೇಳ್ತೀವಲ್ಲ ಕ್ಷಯ ಬ್ರುಸೆಲ್ಲ ಅನ್ನುವಂತ ರೋಗಗಳು, ಇಂತಾವು ಬರುವ ಸಾಧ್ಯತೆ ಬಹಳ ಇರ್ತದ, ತಿಳಿತೇನು? ಹೋಗಲು ಬಿಡ್ರಿ ಸಾಹೇಬ್ರ, ನೀವು ಡಾಕ್ಟರು ಎಲ್ಲದಕ್ಕೂ ಏನಾರ ಒಂದು ಹೇಳ್ತಿರ್ತೀರಿ. ನಾ ಇಷ್ಟು ವರ್ಷದಿಂದ ಹಸಿ ಹಾಲು ಕುಡ್ದೀನಿ, ನಂಗೆ ಯಾವ ರೋಗ ಬಂದಿಲ್ಲ. ಅಂದಂಗ ಡಾಕ್ಟರ್ ಸಾಹೇಬ್ರ, ನಾ ಇನ್ನು ಬರ್ತೀನ್ರಿ. ಆಯ್ತಾಯ್ತು, ಹೋಗಿ ಬರಪ್ಪ. ತುಂಬಿದ ದಿನದಾಕೆ ಚಂದುಳ್ಳಿ ಗೌರವ್ವ, ಚಂದುಳ್ಳಿ ಗೌರವ್ವ ಸ್ವರ್ಗ್ಯಾಳೋ ಶಿವ ಶಿವ, ಚಂದುಳ್ಳಿ ಗೌರವ್ವ ಸ್ವರ್ಗ್ಯಾಳೋ ಶಿವ ಶಿವ. ಚಂದಾನ ಕೆಡಿಸ್ಯಾರು ಮುಂಗಾಲ ಮಂಡಿ ಬಾವು, ಚಂದಾನ ಕೆಡಿಸ್ಯಾರು ಮುಂಗಾಲು ಮಂಡಿ ಬಾವು, ಚಂದುಳ್ಳಿ ಗೌರವ್ವ ಕುಂಡ್ತಾಳೋ ಶಿವ ಶಿವ, ಚಂದುಳ್ಳಿ ಗೌರವ್ವ ಕುಂಡ್ತಾಳೋ ಶಿವ ಶಿವ. ಪಾಪಣ್ಣನ ಗೌರವ್ವ ಸ್ವರ್ಗ್ಯಾಳೋ ಶಿವ ಶಿವ, ಪಾಪಣ್ಣನ ಗೌರವ್ವ, ಪಾಪಣ್ಣನ ಗೌರವ್ವ ಸ್ವರ್ಗ್ಯಾಳೋ ಶಿವ ಶಿವ. ತಂದಾನ ತಾನಾನ ತಂದಾನ ನಮಸ್ಕಾರ ರೀ ಸಾಹೇಬ್ರೆ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರೆ. ಹಾ ನಮಸ್ಕಾರ, ಬರ್ರಿ ನಾಗಪ್ಪ ಸಿದ್ದಣ್ಣ. ಅಲ್ಲಪ್ಪ ನಾಗಪ್ಪ, ಯಾಕೋ ನಿನ್ನ ಆಕಳು ಕುಂಟಾಕತ್ತದಲ್ಲ, ಎಲ್ಲಿ ನಿನ್ನ ಯಜಮಾನರು ಪರಸಪ್ಪನವರು ಮಹಾನ್ ಕುಸ್ತಿಪಟುಗಳು ಯಾಕೆ ಬರ್ಲಿಲ್ಲಲ್ಲ? ಡಾಕ್ಟರ್ ಸಾಹೇಬ್ರ, ಮಾಲಕರಿಗೆ ಒಂದ್ ತಿಂಗಳಿಂದ ಆರಾಮಿಲ್ರಿ. ಹೌದಾ? ಜ್ವರ ಮೈ ಕೈ ನೋವು ಅಂತ್ರಿ, ಅದಕ್ಕ ಬಂದಿಲ್ಲ ಸಾಹೇಬ್ರ. ನಮ್ ಪೈಲ್ವಾನ್ ಪರಸಪ್ಪಣ್ಣ ಬಹಳ ದಿವಸದಿಂದ ಮನೆಯಿಂದ ಹೊರಗೆ ಬಂದಿಲ್ರಿ. ಓಹೋ, ಯಾರೋ ಮಾಟ ಮಾಡಿಸಿರ್ಬೇಕು ಅಂತ ಅನಿಸ್ತಾ ಇದ್ರಿ ಸಾಹೇಬ್ರ. ಏನು ಮಾಟಾನೂ ಇಲ್ಲ ಮಂತ್ರಾನೂ ಇಲ್ಲ, ಡಾಕ್ಟರ್ಗೆ ಸರಿಯಾಗಿ ತೋರಿಸಿ ಟ್ರೀಟ್ಮೆಂಟ್ ತಗೊಂಡ್ರ ಎಲ್ಲ ಆರಾಮಾಗ್ತದ. ಅಲೋ ನಾಗಪ್ಪ. ಹೇಳ್ರಿ ಡಾಕ್ಟರ್ ಸಾಹೇಬ್. ಏನಾಯ್ತು ಇದಕ್ಕ? ಬೆದಿಗೆ ಬಂದಾಗ ಗರ್ಭ ಕಟ್ಟಿಸಿಕೊಂಡು ಹೋದಂತದ್ದು ಇದೇ ಆಕಳ? ಹೌದ್ರಿ ಡಾಕ್ಟರ್ ಸಾಹೇಬ್ರ, ಗಬ್ಬದರಿ. ಈಗ್ಯಾಕೋ ಅದ್ರ ಮುಂಗಾಲ್ ಮಂಡಿ ಬಾತ್ಕೊಂಡವ್ರಿ, ಮೇವು ತಿನ್ನೋದು ಕೂಡ ಸ್ವಲ್ಪ ಕಡಿಮೆ ಮಾಡ್ಯಾದ ನೋಡ್ರಿ. ನೋಡು ತಡಿ ಇದನ್ನ ನಾಗಪ್ಪ. ಹೇಳ್ರಿ ಡಾಕ್ಟರ್ ಸಾಹೇಬ್ರ. ಈಗ ನಿಮ್ ಕಡೆ ಇರೋದು ಇದೊಂದೇ ಆಕಳ ಹೌದಿಲ್ಲ? ಹೌದ್ರಿ ಸಾಹೇಬ್ರ, ಈಗಿರೋದು ಇದು ಒಂದೇ ಆಕಳ್ರಿ. ಹೋದ ವರ್ಷ ಇನ್ನೊಂದಿತ್ತು, ಶ್ರಾವಣದಾಗ ಕಂದ ಹಾಕಿತ್ರಿ. ಸ್ವಲ್ಪ ದಿನ ಹಾಲು ಹಿಂಡ್ಕೊಂಡ್ವಿ, ಮತ್ತ ನಮ್ ಮಾಲಕರು ದಿನಾ ಹಸಿ ಹಾಲು ಕುಡಿತಾರಲ್ರಿ, ಹೌದಲ್ಲ, ಅದಕ್ಕ ಇಟ್ಕೊಂಡಿದ್ರು. ಆಮ್ಯಾಲ ಅದರ ಕಾಲಿಗೂ ಯಾಕೋ ಹಿಂಗ ಬಾವು ಬಂದಿತ್ರಿ, ಹಾಲ್ ಯಾಕೋ ಕಮ್ಮಿ ಆದಂಗಾಯ್ತು, ಅದಕ್ಕ ಅದನ್ನ ದೀಪಾವಳಿ ತನ ಮಾರೇ ಬಿಟ್ರಿ. ಹೌದಾ? ಹೋದ ಸಲ ಬಂದಾಗ ಪರ್ಸಪ್ಪ ಅದ್ಯಾವುದೋ ಆಕಳು ಕಂದ ಹಾಕಿತ್ತು, ಮಾಸ ಬಿದ್ದಿರಲಿಲ್ಲ, ನಾನೇ ಕೈಯೊಳಗೆ ತೆಗದೆ ಅಂತ ಹೇಳಿ ಅಂದಿದ್ದಲ್ಲ, ಅದೇ ಆಕಳ ಏನಪ್ಪ ಇದು? ಹೌದ್ರಿ ಸಾಹೇಬ್ರ, ಅದೇ ಆಕಳ ಇದು. ನಾಗಪ್ಪ, ನೀ ಹೇಳೋದನ್ನ ನೋಡಿದ್ರ ನಿನ್ನ ಈ ಆಕಳ ರಕ್ತ ಪರೀಕ್ಷೆ ಮಾಡಬೇಕಾಗ್ತದ ಅಂತ ಹೇಳಿ ಅನಿಸ್ತದ ನನಗ. ಕಂದ್ರೋಗ ಏನಾರೆ ಬಂದದೇನು ಅಂತೇಳಿ ತಿಳ್ಕೊಬೇಕು ನೋಡು. ಹೌದೇನ್ರಿ ಡಾಕ್ಟರ್ ಸಾಹೇಬ್ರ? ಹ್ಮ್ ಸಾಹೇಬ್ರ, ಅಗಳೆ ಅದ್ಯಾವ್ದು ಬಾರ್ಸೆಲ್ ರೋಗ ಅಂತ ಹೇಳಿದ್ರಲ್ಲ, ಅದೇ ಏನ್ರಿ ಇದು ಈ ಕಂದ್ ರೋಗ ಅಂದ್ರೆ? ಅಗದಿ ಬರೋಬ್ಬರಿ ಹೇಳಿದ್ ನೋಡು ಸಿದ್ದಣ್ಣ ನೀನು. ಆದ್ರ ಅದು ಬಾರ್ಸೆಲ್ಲ ಅಲ್ಲಪ್ಪ, ಬ್ರುಸೆಲ್ಲ ಅಂತಾರ ಅದನ್ನ ಕನ್ನಡದೊಳಗ ಕಂದ್ ರೋಗ ಅಂತ ಹೇಳಿ ಕರೀತಾರ. ಅಂದ್ರ ನಾನು ಈಗೇನ್ ಮಾಡ್ಬೇಕ್ರಿ ಡಾಕ್ಟರ್ ಸಾಹೇಬ್ರ? ನೀ ಏನು ಮಾಡಬೇಡಪ್ಪ ನಾಗಪ್ಪ, ನಾನೇ ಏನ್ ಮಾಡ್ತೀನಿ ಅಂತಂದ್ರ ಆಕಳ ರಕ್ತದ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಲ್ಯಾಬೊರೇಟರಿ ಕಳಿಸ್ತೀನಿ. ಎರಡು ದಿವಸ ಬಿಟ್ಟು ನೀನು ಬಾ, ನಾನು ಯಾವ ರೋಗ ಆಗ್ಯದ ಅಂತ ಹೇಳಿ ನಿನಗೆ ಅವಾಗ ಖಾತ್ರಿಯಾಗಿ ಹೇಳ್ತೀನಂತ ಅಲ್ಲಿ ತನಕ ಒಂದು ನೆನಪಿಡಬೇಕು. ಹೇಳ್ರಿ ಡಾಕ್ಟರ್ ಸಾಹೇಬ್ರ. ಈ ಆಕಳ ಹಾಲನ್ನ ನೀವ್ಯಾರು ಚಲೋತ್ನೆಗೆ ಕಾಯಿಸಲಾರದೆ ಕುಡಿಬಾರದು, ತಿಳಿತಾ? ಆಯ್ತ್ರಿ ಸಾಹೇಬ್ರೆ, ನಮ್ಮ ಯಜಮಾನ್ರಿಗೆ ಈ ವಿಷಯ ಹೇಳ್ತೀನಿ. ಹೇಳು. ಮತ್ತ ನಿಮ್ಮ ಯಜಮಾನ್ರಿಗೆ ಏನಾಗ್ಯದ ಅಂತಂದಿ ನೀನು? ಈಗ ಒಂದು 15 ದಿನದಿಂದ ಜ್ವರ ಬಿಟ್ಟು ಬಿಟ್ಟು ಬರ್ಲತ್ತೇವ್ರಿ. ಮೈ ಕೈ ಎಲ್ಲ ನೋವಾತಂತ್ರಿ, ಚಪ್ಪಿ ಕೀಲ್ ಬ್ಯಾನಿನು ಆಗ್ತದ್ರಿ, ಕುಂತ್ರ ಏಳಕ್ ತ್ರಾಸ ಆಗ್ತದಂತ್ರಿ ಸಾಹೇಬ್ರ. ಓಹೋಹೋಹೋ, ಆಯ್ತು, ಇನ್ ಎರಡು ದಿವಸ ಬಿಟ್ಟು ಬಾ, ಬಂದು ರಿಪೋರ್ಟ್ ತಗೊಂಡು ಹೋಗತ್ತೆ ಅಂತ. ನೀವ್ ಹೇಳ್ದಂಗೆ ಆಗ್ಲಿರಿ ಡಾಕ್ಟರ್ ಸಾಹೇಬ್ರ. ಗೌರವ್ವನ ರಕ್ತ ಪರೀಕ್ಷೆ ರಿಪೋರ್ಟ್ ಬಂದಾದೋ, ರಿಪೋರ್ಟ್ ಬಂದ್ಯಾದೋ ಬ್ರುಸೆಲ್ಲ ಅಂತ್ಯಾದೋ, ರಿಪೋರ್ಟ್ ಬಂದ್ಯಾದೋ ಬ್ರುಸೆಲ್ಲ ಅಂತ್ಯಂದ್ಯಾದೋ. ತಂದಾನ ತಾನ ನಾನ ತಾನ ತಂದಾನ ತಾನ ಬ್ರುಸೆಲ್ಲ ಎಂಬಿ ರೋಗ ಮನುಷ್ಯರ್ನ ಕಾಡತೈತವ್ವ, ಬ್ರುಸೆಲ್ಲ ಎಂಬಿ ರೋಗ ಮನುಷ್ಯರ್ನ ಕಾಡತೈತವ್ವ, ಮನುಷ್ಯರ್ನ ಕಾಡತೈತವ್ವ, ಪಾಪಣ್ಣಗು ಅಂಟೈತವ್ವ, ಮನುಷ್ಯರ್ನ ಕಾಡತೈತವ್ವ, ಪಾಪಣ್ಣಗು ಅಂಟೈತವ್ವ. ತಂದಾನ ತಾನ ತಂದಾನ ತಾನ ನಾನ ಯವ್ವ ಯಪ್ಪ, ಇದೆಂತ ಬ್ಯಾನಿ ಬಂತು ಯಪ್ಪ ನನಗೆ. ಶಿವ ಶಿವ, ನಾ ಏನ್ ಪಾಪ ಮಾಡಿದ್ನೋ ಯಪ್ಪ. ಯವ್ವ ಯವ್ವ. ಪರಸಪ್ಪ ಪರಸಪ್ಪ. ಓ ಡಾಕ್ಟರ್ ಸಾಬ್ರು, ನಮಸ್ಕಾರ. ಡಾಕ್ಟರ್ ಸಾಬ್ರೆ ನಮಸ್ಕಾರ. ಪಾ ನಾಗಪ್ಪ ಬರ್ರಿ. ಡಾಕ್ಟರ್ ಸಾಬ್ರೆ ಬರ್ರಿ. ಪರಸಪ್ಪ ಎಲ್ಲಿಪ್ಪ? ಒಳಗ್ ಮಲ್ಕೊಂಡ್ರಿ ಸಾಬ್ರೆ. ಇವತ್ತು ಒಂದಿಷ್ಟು ಜ್ವರ ಜಾಸ್ತಿನೇ ಆಗ್ಯದ ನೋಡ್ರಿ. ಹೌದಾ? ಒಳಗ್ ಬರ್ರಿ ಡಾಕ್ಟರ್ ಸಾಬ್ರೆ. ನಡಿ ನಡಿ. ಮಾಲಕ್ರೆ ಮಾಲಕ್ರೆ, ದನ ಡಾಕ್ಟರ್ ಬಂದರ್ರಿ. ಬರ್ರಿ ಡಾಕ್ಟರ್ ಸಾಬ್ರೆ ಬರ್ರಿಯಪ್ಪ. ನನ್ನಂತೋನಿಗೆ ಹೆಂಗಾಗ್ಬಿಡುತ್ತ ನೋಡ್ರಿ ಡಾಕ್ಟರ್ ಸಾಬ್ರೆ. ಪರಸಪ್ಪ ಬಹಳ ವಿಚಾರ ಮಾಡಬೇಡಪ್ಪ, ಆರಾಮಾಗಿ ಕೂಡು. ಹಾ ಆರಾಮಾಗಿ ಕೂಡು. ಅಲ್ಲ ಯಾವಾಗಿಂದ ಶುರುವಾಯ್ತಿದು? ಈಗ ಈ ಒಂದ್ ತಿಂಗಳಿಂದ. ಹ್ಮ್ ಹಿಂಗಾಗ್ಯದ ನೋಡ್ರಿ ಡಾಕ್ಟರ್ ಸಾಬ್ರ. ಏಯಪ್ಪ, ಮೊದಲ ಬಿಟ್ಟು ಬಿಟ್ಟು ಜ್ವರ ಬರ್ತಿದ್ದು ರೀ ಡಾಕ್ಟರ್ ಸಾಬ್ರೆ. ಆಮೇಲೆ ಮೈ ಕೈ ಬಹಳ ನೋಯ್ತಿತ್ರಿ ಡಾಕ್ಟರ್ ಸಾಹೇಬ್ರೆ. ಏಯಪ್ಪೋ ಶಿವ ಶಿವ, ಚಿಪ್ಪಿ ಕೀಲು ಬಹಳ ಬ್ಯಾನಿ ಆಗ್ತಿತ್ರಿ ಡಾಕ್ಟರ್ ಸಾಹೇಬ್ರೆ. ಮತ್ತದ್ರ ಜೊತೆಗೆ ಅದರ ಜೊತೆಗೆ ರೀ ಅಪ್ಪ. ಹೇಳಿ ಹೇಳಿ ಪರಸಪ್ಪ ಹೇಳಿ, ಏನಾಯ್ತು ಹೇಳು. ಹೆಂಗ್ ಹೇಳಲ್ರಿ ಡಾಕ್ಟರ್ ಸಾಹೇಬ್ರೆ, ಹೆಂಗ್ ಹೇಳಲ್ರಿ ಅಪ್ಪ. ಡಾಕ್ಟರ್ ಸಾಹೇಬ್ರೆ, ನನ್ನ ಚೇರು ಬಾವು ಬಂದವ್ರಿ ಅಪ್ಪ. ಬಾವು ಬಂದು ನಡಿಲಿಕ್ಕೆ ಆಗೋಲ್ತರಿ ಅಪ್ಪ. ಕಂಡಾಪಟ್ಟಿ ಬ್ಯಾನಾಗ್ಯವ್ರಿ ಡಾಕ್ಟರ್ ಸಾಹೇಬ್ರೆ. ಬಹಳ ಬಹಳ ತ್ರಾಸ ಆಗ್ಯದ ನೋಡ್ರಿ ಅಪ್ಪ, ಬಹಳ ಬಹಳ ತ್ರಾಸ ಆಗ್ಯದ್ರಿ ಅಪ್ಪ. ಏ ಅಪ್ಪೋ ಏ ಅಪ್ಪೋ ಅಪ್ಪ. ನೋಡು ಏನು ಚಿಂತೆ ಮಾಡಬೇಡ, ಹೋದ ಸಲ ನೀ ಬಂದಿದ್ದಲ್ಲ ಅವಾಗ ನೀ ಹೇಳಿದ ನೆನಪಿತ್ತು, ಆಕಳ ಮಾಸ ನೀ ಕೈಯೊಳಗ ಮುಟ್ಟಿ ಎಳೆದು ತೆಗದೀನಿ ಅಂತ ಹೇಳಿ ಹೇಳಿದ್ದಲ್ಲ. ಹೂರಿ ಅಪ್ಪ. ಅದ್ರ ಜೊತೆಗೆ ಈಗ ನಿನ್ನ ಹತ್ರ ಏನ್ ಆಕಳ ಐತಿ, ಅದ್ರ ಕಾಲಿನ ಮಂಡಿ ಸಹಿತ ಬಾತ್ಕೊಂಡದ. ಹೂರಿ ಅಪ್ಪ. ಬಹುಶಃ ನನಗನ್ಸಿದ ಮಟ್ಟಿಗೆ ಅದಕ್ಕೂ ಗರ್ಭಪಾತ ಆಗಬಹುದು. ಹೌದ್ರಿ. ಲ್ಯಾಬ್ ಟೆಸ್ಟ್ಗೆ ಏನ್ ಕಳಿಸಿದ್ದೇವಲ್ಲ ರಕ್ತದ ಸ್ಯಾಂಪಲ್, ಅದ್ರೊಳಗ ಬ್ರುಸೆಲ್ಲ ರೋಗ ಇರೋದು ಖಾತ್ರಿ ಆಗ್ಯದೇನಪ್ಪ. ಹ್ಮ್ ನಾಗಪ್ಪ, ನಿನಗೆ ಜ್ವರ ಬಂದಾವ ಅಂತ ಹೇಳಿ ಹೇಳದ, ಅದಕ್ಕ ಎರಡೂ ಆಯ್ತು ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಮನೆಗೆ ಬಂದೇನಪ್ಪ ಪರ್ಸಪ್ಪ. ಡಾಕ್ಟರ್ ಸಾಹೇಬ್ರೆ, ಅದು ಬುರುಸಲ್ಲ ಅಂದ್ರೆ ಏನ್ರಿ ಡಾಕ್ಟರ್ ಸಾಹೇಬ್ರೆ? ಪರ್ಸಪ್ಪ, ಆಕಳಿನೊಳಗ ಕಂದ ಹಾಕುವ ರೋಗ ಅಂತ ಹೇಳಿ ಇದನ್ನ ಕರೀತಾರೇನಪ್ಪ. ಗರ್ಭಧರಿಸಿದ 6-7 ತಿಂಗಳೊಳಗ ಸಾಮಾನ್ಯವಾಗಿ ಈ ರೋಗಕ್ಕ ಗರ್ಭಪಾತ ಆಗ್ತದ. ಅದೆಲ್ಲ ಬರೋಬರಿ ಅದರಿ ಡಾಕ್ಟರ್ ಸಾಹೇಬ್ರೆ. ಆದ್ರೆ ಈಗ ಅದಕ್ಕೂ ನಂಗೂ ಏನ್ ಸಂಬಂಧ ರೀ ಡಾಕ್ಟರ್ ಸಾಹೇಬ್ರೆ? ಸಂಬಂಧ ಅದ ಪಾರಸಪ್ಪ, ಹಿಂಗ ಸಂಬಂಧ ಅದ. ಈ ರೋಗ ಪಶುಗಳಿಂದ ಮನುಷ್ಯರಿಗೂ ಬರ್ತದ. ಈಗ ನಿನಗೆ ಬಂದಿರುವಂತ ರೋಗ ಕೂಡ ಅದೇ ಅಂತ ಹೇಳಿ ಹೇಳಬಹುದು. ನೀನು ಹಾಲನ್ನ ಕಾಯಿಸಲಾರದೆ ಕುಡಿತಿದ್ದಿ, ಹೌದಲ್ಲ? ಹೌದ್ರಿ ಅಪ್ಪ. ಅಲ್ಲದೆ ಈ ಹಿಂದೆ ಏನು ಮಾರಾಟ ಮಾಡಿದಲ್ಲ ಆಕಳು, ಅದಕ್ಕೂ ಸಹಿತ ಈ ರೋಗ ಇತ್ತು ಅಂತ ಹೇಳಿ ಕಾಣಿಸ್ತದ. ಈಗ ನಿನ್ನ ಹತ್ರ ಇರುವಂತಹ ಆಕಳಿಗೂ ಸಹಿತ ಇರುವಂತಹ ರೋಗ ಆಕಳಿನಿಂದನೇ ಬಂದದ ಅಂತ ಹೇಳಿ ಅನಿಸ್ತದ. ಹೌದ್ರಿ. ಇವುಗಳ ಹಾಲನ್ನ ನೀನು ಕಾಸಲಾರದೆ ಕುಡಿದ್ರಿಂದ ಮತ್ತ ಮಾಸನ್ನ ಬರಿಗೈಲೆ ಮುಟ್ಟಿದ್ರಿಂದ ಈ ರೋಗ ನಿನಗೆ ಬಂದಿರಬಹುದು. ಅಲ್ರಿ ಡಾಕ್ಟರ್ ಸಾಹೇಬ್ರೆ, ನಾ ಆ ಮಾಸ ಮುಟ್ಟದಾಗ ನನಗೇನು ಗಾಯ ಆಗಿದ್ದಿಲ್ರಿ ಅಪ್ಪ. ಪರಸಪ್ಪ, ಹ್ಞೂರಿ ಅಪ್ಪ, ಮಾಸ ಮುಟ್ಟಿದೊಳಗ ಕೈಯೊಳಗ ಗಾಯ ಇರಬೇಕಂತ ಏನಿಲ್ಲ. ಈ ರೋಗ ಗಾಯ ಇರದೇ ಇದ್ರು ಕೂಡ ಬರೋ ಸಾಧ್ಯತೆಗಳಿರ್ತಾವೇನಪ್ಪ? ಅಲ್ರಿ ಡಾಕ್ಟರ್ ಸಾಹೇಬ್ರೆ, ಮತ್ತ ಈಗ ಏನ್ ಮಾಡದ್ರಿ ಅಪ್ಪ? ಏ ಪರಸಪ್ಪ, ನೀ ಏನು ಚಿಂತೆ ಮಾಡಬೇಡಪ್ಪ, ಏನು ಆಗಂಗಿಲ್ಲ ನಿನಗೆ. ಏನು ನನಗೆ ಆರಾಮ ಆಗಂಗಿಲ್ಲ ಏನ್ರಿ ಅಪ್ಪ? ಏ ಪರಸಪ್ಪ, ಹಿಂಗ್ ಚಿಂತೆ ಮಾಡಬೇಡಪ್ಪ, ಧೈರ್ಯ ತಗೋ, ನಿನಗೆ ಏನು ಆಗಂಗಿಲ್ಲ, ಏನು ಆಗಂಗಿಲ್ಲ, ಚಿಂತೆ ಮಾಡಬೇಡ ನೀನು. ಅಲ್ಲಪ್ಪ, ಇಷ್ಟು ದಿವಸದಿಂದ ನರಳ್ಕೋತಿದ್ಯಲ್ಲ, ಡಾಕ್ಟರ್ ಕಡೆ ತೋರಿಸ್ಬೇಕು ಇಲ್ಲ? ಇಲ್ರಿ ಡಾಕ್ಟರ್ ಸಾಹೇಬ್ರೆ, ಈ ಅವಸ್ಥೆಯೊಳಗ ಹೆಂಗ್ ಹೋಗೋದು ಅಂತ ಮೊದಲ ಆ ಮೆಡಿಕಲ್ ಶಾಪ್ನಾಗ ನಮ್ ಗೆಳ ಇದ್ದಾನಲ್ರಿ, ಅವ ಗುಳಿಗೆ ಕೊಟ್ಟ, ನಾ ತಗೊಂಡ್ರಿ ಅಪ್ಪ. ಆಮೇಲ ನಮ್ಮೂರಾಗ ಅವರು ಮಾಟ ಮಂತ್ರ ಮಾಡೋರು ಅವರು ಕರೆಸಿದ್ರಿ ಅಪ್ಪ. ಯಾಕಂದ್ರ ಚೇರ್ಬಾವು ಬಂದಿದ್ವು, ನಾಚಿಕೆಯಿಂದ ಹೊರಗೆ ಹೆಂಗ್ ಹೋಗ್ಬೇಕು ಅಂತ ಹೇಳಿ ಊರಾಗ ಮಾಟ ಮಂತ್ರ ಮಾಡ್ತಾರಲ್ರಿ ಅವ್ರಿಗೆ ಕರೆಸಿದ್ದೆ. ಅವರು ಏನೇನೋ ಮಾಡಿದ್ರಿ ಅಪ್ಪ, ಆದ್ರೆ ಒಟ್ಟೆ ಏನು ಕಡಿಮೆ ಆಗಿಲ್ರಿ ಅಪ್ಪ. ಹೆಂಗ್ ಕಡಿಮೆ ಆಗ್ಬೇಕು ಪರಸಪ್ಪ? ನಿಮಗ ಬುದ್ಧಿಲ್ಲ ಅನ್ನೋದು ಇದಕ್ಕೆ ಅಲ್ಲ, ನಿಮ್ಮ ಊರಾಗೆ ಸರ್ಕಾರಿ ದವಾಖಾನೆ ಇಟ್ಕೊಂಡು ಹಿಂಗ ಮಾಡಿದ್ರೆ ಹೆಂಗಪ್ಪ ಪರಸಪ್ಪ? ಈಗ ನನಗೂ ಹಂಗೆ ಅನಿಸ್ಲಿಕ್ಕೆ ಹತ್ತದ್ರಿ ಅಪ್ಪ. ನೀನೂ ಚಿಂತೆ ಮಾಡಬೇಡ, ಸರ್ಕಾರಿ ದವಾಖಾನೆ ಒಳಗ ನಮ್ಮ ದೋಸ್ತರದಾರ ಡಾಕ್ಟರ್ ಸಂಗಮ್ ಅಂತ ಹೇಳಿ, ಅವ್ರ ಜೋಡಿ ಮಾತಾಡ್ತೀನಿ, ನಿನ್ ಮುಂದೆ ಮಾತಾಡ್ತೀನಿ ನೋಡಿ, ಅವರಿಗೆ ಫೋನ್ ಮಾಡಿಬಿಡ್ತೀನಿ. ಅಷ್ಟು ಮಾಡ್ರಿ ಅಪ್ಪ, ಒಂದ್ ಮಿನಿಟ್ ತಡಿಯ ತಡಿ, ಒಂದ್ ಮಿನಿಟ್. ಡಾಕ್ಟರ್ ಸಂಗಮ್ ಎಲ್ಲದ್ರ? ಹಾ ಹಾ ಹಾ, ಫೋನ್ ನಂಬರ್ ಸಿಕ್ತು. ಹಲೋ ಹಲೋ ಡಾಕ್ಟ್ರೇ, ನಾನು ಡಾಕ್ಟರ್ ರಮೇಶ್ ಮಾತಾಡೋದ್ರಿ. ನಮಸ್ತೆ ನಮಸ್ತೆ, ಆರಾಮದಿರಿ ಡಾಕ್ಟ್ರೇ? ಆರಾಮದೀವ್ರಿ, ತಾವು? ಎಲ್ಲ ಆರಾಮ ಅದರಿ ಡಾಕ್ಟರ್. ನಿಮ್ ಕಡೆ ಒಂದು ಬ್ರುಸೆಲ್ಲಾ ಸಸ್ಪೆಕ್ಟೆಡ್ ಕೇಸು ರೆಫರ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನೋಡ್ರಿ. ಹೌದಾ, ಬ್ರುಸೆಲ್ಲಾನೇ ಅದು? ಹೌದ್ರಿ ಹೌದ್ರಿ, ಬ್ರುಸೆಲ್ಲಾನೇ. ಅದ್ರ ಕತಿ ಎಲ್ಲ ಆಮೇಲೆ ಹೇಳ್ತೀನಿ. ಅದೇ ನಮ್ಮೂರಿನ ಪೈಲ್ವಾನ್ ಇದ್ದಾನಲ್ಲ, ಪೈಲ್ವಾನ್ ಪರಸಪ್ಪ, ಅವಂದೇ ಕೇಸ್ ಅದು, ಸ್ವಲ್ಪ ನೋಡ್ರಿ ಡಾಕ್ಟರ್, ನಮ್ಮ ಮನುಷ್ಯ ಅದನ. ಓಕೆ ಓಕೆ, ಕಳಿಸ್ರಿ, ಡೋಂಟ್ ವರಿ, ನಾ ನೋಡ್ತೀನಿ. ಥ್ಯಾಂಕ್ಸ್ ಡಾಕ್ಟರ್, ಥ್ಯಾಂಕ್ಸ್. ಓಕೆ ಓಕೆ ಪರಸಪ್ಪ, ಹೇಳ್ರಿ ಅಪ್ಪ. ನಾನು ಡಾಕ್ಟರ್ ಜೋಡಿ ಮಾತಾಡಿನಿ, ಈಗಿಂದ ಈಗ ಹೋಗಿನಿ ಡಾಕ್ಟರ್ ಭೇಟಿಯಾಗ, ಎಲ್ಲ ಬರೋಬರಿ ಆಗ್ತದ, ಏನು ಚಿಂತೆ ಮಾಡಕ್ ಹೋಗ್ಬೇಡ, ಆರಾಮಾಗ್ತೀನಿ. ಬಹಳ ಉಪಕಾರ ಆಯ್ತ್ರಿ ಡಾಕ್ಟರ್ ಸಾಹೇಬ್ರೆ. ಆ ದೇವ್ರು ನಿಮ್ಮನ್ನ ಚಲೋ ಹೊತ್ತಾಕಿಟ್ಟಿಲ್ರಿ ಅಪ್ಪ. ಹಂಗಾದ್ರ ನಾ ಇನ್ನು ಬರಲೇ? ಹೋಗ್ ಬರ್ರಿ ಅಪ್ಪ. ನಮಸ್ಕಾರ ಅಪ್ಪ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ರಪ್ಪೋ ಕೇಳ್ರಿ, ಈ ದಿವಸ ನಮ್ಮೂರ್ ಶಾಲ್ಯಾಗ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಾಡ್ ಮಾಡ್ಯಾರ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ, ನೀವೆಲ್ಲ ಬಂದು ನೋಡ್ರಪ್ಪೋ ನೋಡ್ರಿ. ಮಕ್ಕಳನ್ನ ಪ್ರೋತ್ಸಾಹ ಮಾಡ್ರಿ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ನಮಸ್ಕಾರ, ನಮಸ್ಕಾರ ಕಲ್ಯಾಣಪ್ಪ ಮಾಸ್ಟರ್ಗೆ ನಮಸ್ಕಾರ. ಹಾ, ವಸ್ತು ಪ್ರದರ್ಶನ ಬಹಳ ಜೋರ್ ನಡೆದಲ್ರಿ ಸರ್? ಮಕ್ಕಳು ಬಹಳ ಒಂದು ಆಸಕ್ತಿ, ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ, ಬಹಳ ಮಕ್ಕಳು ಇದು ಮಾಡಿದ್ವಿ, ಜೋರ್ ನಡೆದ್ರಿ, ಊರ್ ಮಂದಿರು ಬಹಳ ಬಂದ್ರಿ. ಹೌದಲ್ರಿ, ಬಹಳ ಮಂದಿ ಸೇರಲ್ಲ. ಡಾಕ್ಟರ್ ಸಾಹೇಬ್ರ, ಎಕ್ಸಿಬಿಷನ್ ನೋಡಿದ್ರ ನೀವು? ಪೂರಾ ಎಲ್ಲ ಈಗಾರೆ ಬಂದಿರಿ ನಾನು. ಬರ್ರಿ ಬರ್ರಿ ಬರ್ರಿ, ನಾನು ಪೂರಾ ವಸ್ತು ಪ್ರದರ್ಶನ ತೋರಿಸ್ತೀನಿ. ನಡ್ರಿ ನಡ್ರಿ, ಹೋಗಿ ನಡ್ರಿ. ಡಾಕ್ಟರ್ ಸಾಹೇಬ್ರ, ಈ ಕಡೆ ಬರ್ರಿ, ಇದು ನೋಡ್ರಿ, ಇದು ಮಳೆ ನೀರು ಕೊಯ್ಲು ಮಾಡುವಂತ. ಹೌದಲ್ರಿ, ಎಷ್ಟು ಚಲೋ ಮಾಡ್ಯಾರ. ಇನ್ನ ಇದ್ರ ಬಾಜುದಲ್ರಿ, ಇದು ಎರೆಗೊಬ್ಬರ ಉತ್ಪಾದನೆ ಮಾಡುವಂತ, ವರ್ಮಿ ಕಂಪೋಸ್ಟಿಂಗ್ ಅಂತಂದ್ರೆ ಹೆಂಗ ಎರೆ ಹುಳದಿಂದ ಗೊಬ್ಬರ ತಯಾರು. ಕರೆ ಕರೆ ಕರೆ. ಆಮೇಲೆ ಇವು ಕಂಬದ ಮೇಲೆ ಹಚ್ಚು ನೋಡ್ರಿ ಬಲ್ಬ್, ಇವು ಸಿಎಫ್ಎಲ್ ಬಲ್ಬ್ ರೀ. ಅಂದ್ರೆ ಸಿಎಫ್ಎಲ್ ಬಲ್ಬ್ ಉಪಯೋಗ ಮಾಡೋದ್ರಿಂದ ಹೆಂಗ ವಿದ್ಯುತ್ ಶಕ್ತಿ ಉಳಿತಾಯ ಮಾಡಬಹುದು, ಉಳಿತಾಯ ಮಾಡಬಹುದು. ಹಿಂಗ ಇನ್ನು ಸಾಕಷ್ಟು ಬೇರೆ ಬೇರೆ ಪ್ರಾತ್ಯಕ್ಷಿಕೆಗಳನ್ನ ನಮ್ಮ ಮಕ್ಕಳು ತೋರಿಸ್ಕೊಂಡಿರ್ತಾರ ನೋಡ್ರಿ. ಎಕ್ಸಿಬಿಷನ್ ಬಹಳ ಚಲೋ ಆಗ್ಯದ ನೋಡ್ರಿ ಮಾಸ್ತರ. ಹೌದಲ್ರಿ, ಬಹಳ ಖುಷಿ ಆಯ್ತು ನೋಡಿ ನನಗೆ. ಆದ್ರೆ ಒಂದು ಈ ಪಶುಪಾಲನೆಗೆ ಸಂಬಂಧಪಟ್ಟಂತಹದ್ದು ಯಾವುದು ಮಾಡೆಲ್ ಇಲ್ಲಲ್ಲ ನನಗೆ ಕಾಣಿಸ್ವಲ್ತಲ್ಲ ಅಂತ ನನ್ನ ವಿಚಾರ ಬರಾಕತ್ತಿತ್ತಲ್ರಿ. ಡಾಕ್ಟರ್ ಸಾಹೇಬ್ರ, ನೀವು ಈ ಬಗ್ಗೆ ಕೇಳ್ತ್ರಿ ಅಂತ ನನಗೆ ಗುರುತಿದೆ. ಅಲ್ಲಿ ನೋಡ್ರಿ, ನಮ್ ಪರಸಪ್ಪನ ಮಗಳ ಎಲ್ಲರಿಗೆ ಹಾಲ್ ಕಾಸಿ ತೋರಿಸ್ತಾಳ್ರಿ. ಓ ಹೌದಲ್ಲ, ಅಗ ನೋಡ್ರಿ ಅಲ್ಲಿ ಅಕ್ಕ ನೋಡ್ರಿ ಅಲ್ಲಿ ಆ ಪರಸಪ್ಪನಲ್ಲ ಎಲ್ಲರಿಗೆ ಬಿಸಿ ಬಿಸಿ ಹಾಲು ಕುಡ್ಲಿತಾನ್ರಿ. ಅವನೇ ಏನ್ರಿ ಅವ ಹಾಲಿನ ಬಗ್ಗೆ ಚಲೋ ಹೇಳಿದ್ದಾನ್ರಿ ಅವ. ಅಲ್ಲಿಗೆ ಹೋಗೋಣ ಬರ್ರಿ. ನಡ್ರಿ ನಡ್ರಿ. ಎಲ್ಲರಿಗೂ ನಮಸ್ಕಾರ. ಹಾಲನ್ನ ಕಾಸಿ ಕುಡಿಯೋದ್ರಿಂದ ಏನು ಲಾಭ ಅದಾವ ಅನ್ನೋದನ್ನ ನಾ ನಿಮ್ಗ ತಿಳಿಸ್ಕೊಡ್ತೀನಿ. ಹಾಲನ್ನ ಕರೆದ ಕೂಡ್ಲೆ ಸ್ವಚ್ಛವಾದ ಸ್ಟೀಲ್ ಪಾತ್ರೆಯೊಳಗ ಹಾಕ್ಬೇಕು. ಹಾಲನ್ನ ಉಕ್ಕು ಬರೋ ತನ ಕಾಸಿದ ನಂತರವೇ ಕುಡಿಯೋದಕ್ಕ ಉಪಯೋಗ ಮಾಡಬೇಕು. ಹಸಿ ಹಾಲನ್ನ ಕುಡಿಬಾರ್ದು. ಹಸಿ ಹಾಲಿನೊಳಗ ಬ್ಯಾಕ್ಟೀರಿಯಾ ಇರ್ತಾವ, ಅವುಗಳಿಂದ ಕ್ಷಯ ಬ್ರುಸೆಲ್ಲದಂತಹ ರೋಗಗಳು ಬರ್ತಾವ. ಹೌದ್ರಪ್ಪ, ಅದಕ್ಕ ಜೀವಂತ ಉದಾಹರಣೆ ನಾನೇ. ಹಸಿ ಹಾಲು ಕುಡಿದುದಕ್ಕ ನನಗ ಬ್ರುಸೆಲ್ಲ ಬಂದು ನಾ ಬಹಳ ಹೈರಾಣ ಅದೆ. ನೀವು ಮಾತ್ರ ಈ ತಪ್ಪು ಮಾಡಬೇಡ್ರಿ. ಬರ್ರಿ ಬರ್ರಿ ತಗೋರಿ ಈಗ ಬಿಸಿ ಬಿಸಿ ಹಾಲು. ಏ ತಮ್ಮ ಮುಂದ ಬಾ, ನೀ ಕುಡಿಯಪ್ಪ ಬರ್ರಿ. ಏ ಮಲ್ಲು ಮುಂದ ಬಾ ಇಲ್ಲಿ, ನೀ ಕುಡಿ. ಏ ಅವ್ವ ನೀನು ಬಾರ ತಂಗಿ, ಈಗ ನೀವು ಕುಡಿರಿ. ಅರೆರೆ ರೀ, ನಮ್ಮ ಊರಿನ ದನ ಡಾಕ್ಟರ್ ಹೊಂಟಾರಲ್ಲ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ. ನಮಸ್ಕಾರ ನಮಸ್ಕಾರ ಪರಸಪ್ಪ. ಬರ್ರಿ ಡಾಕ್ಟರ್ ಸಾಹೇಬ್ರ, ನೀವು ಬಹಳ ಬರೋಬ್ಬರು ವೇಳಕ್ಕೆ ಬಂದ್ರಿ ನೋಡ್ರಿ. ಡಾಕ್ಟರ್ ಸಾಹೇಬ್ರ, ತಾವು ಈ ಬಿಸಿ ಹಾಲು ಕುಡಿರಿ. ಕೊಡು ಕೊಡು. ಹಾ ಚಲೋ ಅದಾವಪ್ಪ ಹಾಲು. ಬದಾಮಿ ಹಾಲು ಚಲೋ ಇಲ್ಲಂದ್ರೆ ಹೆಂಗ? ಅಡ್ಡಿ ಇಲ್ಲ ಅಡ್ಡಿ ಇಲ್ಲ, ಈ ಹುಡುಗಿ ಬಹಳ ಚಲೋ ಮಾಡ್ತು. ಏನವ ನಿನ್ನ ಹೆಸರು? ಅಕ್ಕಮ್ಮ ಸರ್. ನನ್ನ ಮಗಳ್ರಿ ಡಾಕ್ಟರ್ ಸಾಹೇಬ್ರೆ. ಹೌದಾ ಹೌದಾ, ವೆರಿ ಗುಡ್ ವೆರಿ ಗುಡ್, ಕೀಪ್ ಇಟ್ ಅಪ್ ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಸರ ಇದೆಲ್ಲ ಆಗಿದ್ದು ನಿಮ್ಮಿಂದಲ ರೀ ಸರ? ನನ್ನಿಂದನ? ಹೌದ್ರಿ ಸರ್. ಪರಸಪ್ಪನ ವಿಷಯ ನನಗ ಹೇಳಿದಾಗ ಆ ಬಗ್ಗೆ ಹೆಚ್ಚು ಜನರಿಗೆ ವಿಷಯವನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ಅನಿಸ್ತು. ಅದಕ್ಕ ಈ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಅಡ್ಡಿ ಇಲ್ಲ ಅಡ್ಡಿ ಇಲ್ಲ, ಇದು ಸಣ್ಣ ಪ್ರಯತ್ನ ಆದ್ರೂ ಬಹಳ ದೊಡ್ಡ ಪ್ರಯತ್ನ ಅಂತ ನನಗನ್ನಿಸ್ತವ. ಹೌದ್ರಿ ಸರ, ನನಗಾದ ಕಷ್ಟ ತ್ರಾಸ ಬೇರೆ ಯಾರಿಗೂ ಆಗಬಾರದು ಅಂತ ಹೇಳಿ, ಮತ್ತ ಹಾಲಿನಿಂದ ಬರೋ ರೋಗಗಳ ಬಗ್ಗೆ ಎಲ್ಲರಿಗೂ ತಿಳಿಸಿ ಹೇಳಬೇಕು ಅಂತ ಹೇಳಿ ಹಿಂಗೆಲ್ಲ ಮಾಡಿವ್ರಿ. ಆದ್ರೆ ಡಾಕ್ಟರ್ ಸಾಹೇಬ್ರ, ಇದೆಲ್ಲ ಆದಿದ್ದು ನಿಮ್ಮಿಂದ ಮತ್ತ ಕಲ್ಯಾಣಪ್ಪ ಮಾಸ್ತರ್ ಸಾಹೇಬ್ರಿ ನೋಡ್ರಿ. ಏನಾಗು ನಾಗಪ್ಪ, ಈಗ ಎಲ್ಲರಿಗೆ ಬಿಸಿ ಬಿಸಿ ಹಾಲು ಕೊಡಪ್ಪ, ನಾವೊಂದಿಷ್ಟು ಡಾಕ್ಟರ್ ಸಾಹೇಬ್ರ ಸಂಗಾತ ಮಾತಾಡಬೇಕಾಗ್ಯದ. ಡಾಕ್ಟರ್ ಸಾಹೇಬ್ರ ಸ್ವಲ್ಪ ಬಾಜುಕ್ ಬರ್ತೀರೇನ್ರಿ, ಒಂಜರ ಮಾತಾಡೋದದ. ಆಯ್ತಾಯ್ತಾಯ್ತು. ಏನಪ್ಪ ಪರಸಪ್ಪ, ಮತ್ತ ನಿನ್ನ ಆರೋಗ್ಯ ಹೆಂಗದ ಈಗ? ಡಾಕ್ಟರ್ ಸಾಹೇಬ್ರ ಈಗ ಆರಾಮಾಗ್ಯದ್ರಿ, ಕೀಲ್ನು ಕಡಿಮೆ ಆಗ್ಯದ್ರಿ, ಜ್ವರ ಇಲ್ಲ. ಗುಡ್. ಆಮೇಲೆ ಆ ಬಾವು ಕಡಿಮೆ ಆಗ್ಯದ್ರಿ. ಫೈನ್ ಫೈನ್ ಫೈನ್ ಫೈನ್. ಆದ್ರ ಸರ್ ನನ್ಗ ಡಾಕ್ಟರ್ ಬಳಿ ಕಳಿಸಿದ್ರಲ್ರಿ, ಆ ಡಾಕ್ಟರ್ ಹೇಳ್ತಾರ ಏನು ನನಗ ಮಕ್ಕಳಾಗೋದು ಬಹಳ ತ್ರಾಸದ ಅಂತ, ಖರೇ ಏನ್ರಿ? ಹಾ ಪರಸಪ್ಪ, ಈ ಬ್ರುಸೆಲ್ಲಾ ರೋಗ ಅಂದ್ರ ಹಂಗೆ ನೋಡು. ಹೌದ್ರಿ, ನಿನಗ ನಪುಂಸಕತೆ ಬರುವ ಸಾಧ್ಯತೆ ಅದಾವೇನಪ್ಪ? ಹೌದ್ರಿ, ನಿನ್ನ ಕೀಲು ನೋವು ಚಳಿಗಾಲದೊಳಗ ಅವಾಗವಾಗ ಕಾಣಿಸಿಕೊಳ್ಬಹುದು. ಹ್ಮ್, ನೀನು ಜಲ್ದಿನೆ ಡಾಕ್ಟರ್ಗೆ ತೋರಿಸಿದ್ರ ಇವೆಲ್ಲ ಬಹುಶಃ ಇರ್ತಿರ್ಲಿಲ್ಲ. ಹೋಗ್ಲಿ ಬಿಡು, ಇನ್ನಷ್ಟು ತೊಂದರೆ ಆಗುದು ತಪ್ಪದಂಗಾಯ್ತು. ಹಂಗಲ್ರಿ ಡಾಕ್ಟರ್ ಸಾಹೇಬ್ರ, ನಂಗ್ ಈಗನೂ ಒಂದು ಗಂಡು ಮಕ್ಕಳಿಲ್ಲ, ಇರಾಕ ಒಬ್ಬಕಿನ ಈ ಹೆಣ್ಮಗಳು. ಇನ್ನೊಂದು ಗಂಡಾಗಿದ್ರೆ ಅವನನ್ನ ನನ್ನಂಗೆ ದೊಡ್ಡ ಪೈಲ್ವಾನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಹೆಣ್ಮಕ್ಳು ಏನಿದ್ರು ಕೊಟ್ಟ ಮನೆಗೆ ಹೋಗೋರಲ್ರಿ ಡಾಕ್ಟರ್ ಸಾಹೇಬ್ರ. ಹಂಗನ್ಬೇಡಪ್ಪ ಪರಸಪ್ಪ, ಮಕ್ಕಳೊಳಗ ಭೇದ ಎಣಿಸಬಾರ್ದು. ಹೌದ್ ಹೌದ್, ಹೆಣ್ಣೇನು ಗಂಡೇನು ಎರಡು ಒಂದೇ. ನಿನ್ನ ಆ ಮಗಳು ನೋಡು ಎಷ್ಟು ಶಾಣೆ ಆದಾಳ, ಎಷ್ಟು ಚೂಟಿ ಆದಾಳ. ಬಹಳ ಶಾಣೆ ಇದ್ದಾಳ ಡಾಕ್ಟರ್ ಸಾಹೇಬ್ರೆ. ಅವಳನ್ನೇ ಗಂಡು ಮಗು ಅಂತ ಹೇಳಿ ತಿಳ್ಕೊಂಡು ಚಲೋತ್ನಾಗ ಓದಸು. ಹೂರಿಯಪ್ಪ, ಓದಿ ತಿಳುವಳಿಕೆ ಬಂದ್ರ ನೀವು ಮಾಡುವಂತ ತಪ್ಪನ್ನ ಅವ್ರು ಮಾಡೋದಿಲ್ಲೇನಪ್ಪ. ಹೌದು ಹೌದು, ಮಕ್ಕಳು ಚಲೋ ಇರೋದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಹೇಳು ತಂದೆ ತಾಯಂದ್ರಿಗೆ. ಹೂರಿಯಪ್ಪ, ನೀವು ಹೇಳ್ದಂಗೆ ಆಗಲ್ರಿ ಡಾಕ್ಟರ್ ಸಾಹೇಬ್ರೆ. ಈ ನನ್ನ ಹೆಣ್ಮಗಳು, ಈ ನನ್ನ ಕೂಸು, ನನ್ನಂಗೆ ಬುದ್ಧಿಗೇಡಿ ಆಗೋದ್ ಬ್ಯಾಡ್ ನೋಡ್ರಿ. ಗತ್ತಿನ ಪೈಲ್ವಾನಣ್ಣ ಸ್ವರಗೋಗಿ ಮೆತ್ತಗಾದಣ್ಣ, ಸ್ವರಗೋಗಿ ಮೆತ್ತಗಾದಣ್ಣ, ಆ ಕಾಡನೆ ಮರೆತೋದಣ್ಣ, ಆ ಕಾಡನೆ ಮರೆತೋದಣ್ಣ, ತಂದಾನ ತಾನಾನ, ತಂದಾನ ತಾನಾನ, ಕಿವಿಗೊಟ್ಟು ಕೇಳ್ರಪ್ಪ ಹಸಿ ಹಾಲು ಬೇಡಪ್ಪ, ಕಿವಿಗೊಟ್ಟು ಕೇಳ್ರಪ್ಪ ಹಸಿ ಹಾಲು ಬೇಡಪ್ಪ, ಕಾಯಿದಾರಿದ ಹಾಲು ಕುಡಿರಪ್ಪ, ಕಾಯಿದಾರದ ಹಾಲು ಕುಡಿರಪ್ಪ, ಗೊಡ್ಡಾದ ದನಗಳನ್ನ ಮೇಕಿನೆ ಕುರಿಗಳನ್ನ ಡಾಕ್ಟರಿಗೆ ತೋರಿಸಣ್ಣ, ಡಾಕ್ಟರಿಗೆ ತೋರಿಸಣ್ಣ, ಪಾಪಣ್ಣ ಪಣಿಪಾಠ ಬೇರೆಯವರಿಗೂ ಹೇಳಣ್ಣ, ಪಾಪಣ್ಣ ಪಣಿಪಾಠ ಬೇರೆಯವರಿಗೂ ಹೇಳಣ್ಣ, ಈ ಮೂಲಕ ನೀವು ಕೂಡ, ಈ ಮೂಲಕ ನೀವು ಕೂಡ ನಮ್ಮ ಜೊತೆ ಕೈ ಜೋಡ್ರಿ ಸಣ್ಣ, ನಮ್ಮ ಜೊತೆ ಕೈ ಜೋಡ್ರಿ ಸಣ್ಣ, ತಂದಾನ ತಾನಾನ, ತಂದಾನ ತಾನಾನ, ತಂದಾನ ತಾನಾನ. ಹೌದು, ಹಸಿ ಹಾಲನ್ನು ಕುಡಿಯುವ, ರೋಗಕ್ಕೆ ಮಾಟ ಮಂತ್ರ ಮಾಡುವ ಮೂಢತನ ಬೇಡ. ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ವಿಜ್ಞಾನವನ್ನು ಅಳವಡಿಸಿಕೊಂಡರೆ ನಮ್ಮ ಹಾಗೂ ನಮ್ಮ ಸುತ್ತಮುತ್ತಲಿನವರ ಬಾಳು ಆನಂದಮಯವಾಗಬಹುದು. ನಮಗೆ ಉಪಯುಕ್ತವಾಗಿರುವ ದನಕರುಗಳ ಬದುಕು ಕೂಡ ಸುಖಮಯವಾಗಬಹುದು. ಸಮಸ್ತ ಜೀವರಾಶಿಗಳ ಸುಲಲಿತವಾದ ಸಹಜೀವನದಲ್ಲಿಯೇ ಮನುಷ್ಯನ ಸುಖ ಅಡಗಿದೆ ಎಂಬ ಸಂಗತಿಯನ್ನು ಮರೆಯಬಾರದು. ಇದುವರೆಗೆ ಪೈಲ್ವಾನ್ ಪರಸಪ್ಪ ನಾಟಕ ಕೇಳಿದಿರಿ. ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ, ಸೋಮಶೇಖರ್ ಎಸ್ ರುಳಿ, ಮಧುಸೂದನ್ ಡಿ ಟೆಂಗ್ಲೀಕರ್, ಬಸವರಾಜೇಶ್ವರಿ ಹಿರೇಮಠ್, ಚನ್ನಬಸಪ್ಪ ಮಾಲಿ ಪಾಟೀಲ್, ಶಿವಕುಮಾರ್ ಅಜಾದ್ಪುರ್, ಗೋವಿಂದ್ ಎನ್ ರಾಠೋಡ್. ಹಾಡುಗಳನ್ನು ಹಾಡಿದವರು ಫಕೀರೇಶ್ ಕಣವಿ. ತಬಲಾ ಸಾಥ್ ನೀಡಿದವರು ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್. ಹಾರ್ಮೋನಿಯಂ ಕುಮಾರ್ ಕಣವಿ. ಭಾಗವಹಿಸಿ ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ನಿರ್ಮಾಣ ರಾಜೇಂದ್ರ ಕುಲಕರ್ಣಿ ಹಾಗೂ ಸೋಮಶೇಖರ್ ಎಸ್ ರುಳಿ. ಈಗ ಮಾರುತಿಪ್ಪ ಬಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸನಾದಿವಾದನ ಕೇಳೋಣ.